ಹಾಸನದ ಹೈಟೆಕ್ ಫರ್ನಿಚರ್ನಲ್ಲಿ ತ್ರೀ ಡೋರ್ ವಾರ್ಡ್ರೋಬ್ ಕೇವಲ 9,999 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ವಿಜಯನಗರ್, ಹಾಸನ. ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮೆಲ್ಲ ಆತ್ಮೀಯ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗು ಬೆಳೆಯ ಕೃಷಿಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಹೊಲಬಗೆರೆಯ ಹೆಚ್ ಜೆ ಅಶೋಕ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಕೇಳಿಗರೆ, ಬೇಲೂರು ತಾಲೂಕು ಹೊಲಬಗೆರೆ ಗ್ರಾಮ ದುಡಿಮೆಗಾರರ ಹಳ್ಳಿ. ಅನೇಕರು ಇಲ್ಲಿ ಪರಿಶ್ರಮ ಪಟ್ಟು ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ. ವಿಶೇಷವಾದ ಪ್ರಚಾರ ಬಯಸ್ತಲನೆ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊಂತ ಬದುಕಿನಲ್ಲಿ ಅಭಿವೃದ್ಧಿ ಆಗಿದ್ದಾರೆ. ಎಪಿ ಅನಂತರಾಜಯ್ಯ ಅವರ ಮೊಮ್ಮಗ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೋತೃಗಳೇ, ಅವರ ತೋಟಕ್ಕೆ ಹೋದಾಗ ತೆಂಗಿನ ಮರಗಳಿಗೆ ತಗಡನ್ನ ಸುತ್ತ ಸೇರಿಸ್ಬಿಟ್ಟು ಎರಡೆರಡು ಮೊಳೆಯನ್ನ ಹೊಡೆದಿದ್ದಾರೆ. ಇಲಿಗಳ ಹಾವಳಿ ಬಹಳಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು. ಅವರ ಈ ಒಂದು ವಿಚಾರ ಅಲ್ಲದೇ ಅವರ ಕೃಷಿ ಹೇಗೆ ಸಾಗಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವರಿಂದ ಪಡ್ಕೊಳ್ತಾ ಹೋಗ್ತಾ ಇದೀವಿ. ಅಶೋಕ್ ಕುಮಾರ್ ಅವರೇ, ನಿಮ್ಮ ತಾತವರು ಪರಿಶ್ರಮ ಪಟ್ಟು ಕೃಷಿಯಲ್ಲಿ ಬೆಳವಣಿಗೆ ಆದ್ರು, ನಿಮ್ಮ ತಂದೆಯವರು ಸಾಕಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾ ಬಂದ್ರು, ಈಗಲೂ ಹಸುಗಳನ್ನು ಇಟ್ಕೊಂಡಿದ್ರಿ, ಗೋಬರ ಅನಿಲ ಘಟಕವನ್ನು ಕಾಪಾಡಿಕೊಂಡಿದ್ರಿ, ಎಲ್ಲರೂ ಕೈ ಜೋಡಿಸಿ ದುಡಿತದ್ರಿ, ಹೇಗಿದೆ ಪ್ರಸ್ತುತ ನಿಮ್ಮ ಕೃಷಿ ಪರಿಸ್ಥಿತಿ, ಸ್ವಲ್ಪ ವಿಚಾರಗಳನ್ನು ಹಂಚಿಕೊಳ್ಳಿ, ಆಮೇಲೆ ಮಾತಾಡ್ತಾ ಹೋಗೋಣ. ನಮಸ್ತೆ ಸರ್, ನನ್ನ ಹೆಸರು ಅಶೋಕ್ ಕುಮಾರ್ ಅಂತ. ನಮ್ಮ ತಾತ ಅವ್ರ ಕಾಲದಿಂದನೂ ಕೃಷಿಯನ್ನೇ ಮಾಡ್ತಾ ಇರೋದು. ನನ್ನ ವಿದ್ಯಾಭ್ಯಾಸ ಎಸ್ಎಲ್ಸಿಯಾಗಿ ಒಂದು ವರ್ಷ ನಾನು ವಿದ್ಯಾಭ್ಯಾಸಕ್ಕೆ ಹೋದೆ, ನಂತರ ಕೃಷಿಯಲ್ಲೇ ಆಸಕ್ತಿ ಬಂದಿದ್ರಿಂದ ಕೃಷಿಗೆ ಬಂದೆ. ನನ್ನ ನಂತರ ನನ್ನ ತಮ್ಮಂದಿರು ಕೃಷಿಗೆ ಬಂದ್ರು, ಹೀಗಾಗಿ ನಾವು ಮೂರು ಜನನು ತಂದೆಯೊಟ್ಟಿಗೆ ಸೇರಿ ಕೃಷಿಯನ್ನು ಮಾಡ್ಕೊಂಡೇ ಬಂದಿದ್ವಿ. ಪ್ರಾರಂಭದಲ್ಲಿ ತರಕಾರಿಗಳನ್ನು ಬೆಳೀತಾ ಇದ್ವಿ, ನಂತರ ದಿನಗಳಲ್ಲಿ ಆಳುಗಳ ಸಮಸ್ಯೆ ಬಂದಾಗ ನಾವೆಲ್ಲ ತೋಟಗಾರಿಕೆಯನ್ನೇ ಮಾಡ್ತಾ ಬಂದ್ವಿ. ನಮ್ಮ ತಂದೆನೇ ಎಲ್ಲ ತೆಂಗನ್ನು ನೆಟ್ಟಿದ್ರು. ನಾವು ಬಂದ ಸಮಯದಲ್ಲಿ ತೆಂಗಲ್ಲಿ ಇನ್ನೂ ಫಸಲು ಅವಾಗ ಶುರು ಆಗ್ತಾ ಇತ್ತು. ಹಳೆ ತೋಟದಿಂದನೇ ನಾವು ಆ ತೆಂಗನ್ನ ನಮ್ಮ ಮನೆ ಬಳಕೆಗೆ ತಗೊಂಡೋಗ್ತಿದ್ದು. ತೆಂಗಿನ ಜೊತೆಗೆ ನಾವು ಅಡಿಕೆಯನ್ನ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ಸಪೋಟನು ಇದೆ, ಮಾವನ್ನು ಹಾಕಿದೀವಿ. ಆದ್ರೆ ಮಾವು ಒಂದ 10-15 ವರ್ಷ ನಮಗೆ ಒಳ್ಳೆ ಫಸಲು ಬಂತು. ನಂತರದ ದಿನಗಳಲ್ಲಿ ಬೇಸಿಗೆಯಲ್ಲಿ ಅವು ತುಂಬಾ ಒಣಗ್ತಾ ಇದ್ವು, ಮಳೆಗಾಲದಲ್ಲಿ ಚಿಗುರ್ತಾ ಇದ್ವು. ಹಾಗಾಗಿ ಮಾವಿಗೆ ತುಂಬಾ ಸಮಸ್ಯೆ ಬಂತು. ಅದರ ಜೊತೆಗೆ ಇತ್ತೀಚಿನ ಒಂದು 10 ವರ್ಷ ಈಚೆಗೆ ಎಕಚಿ ನೀರು ಅಡಗೂರಿಗೆ ಹೋಯ್ತು. ಅಡಗೂರಿಗೆ ಹೋಗ್ಬೇಕಾದ್ರೆ ನಮ್ಮ ತೋಟದ ಬಾರ್ಡರ್ ಹೋಗಿರೋದ್ರಿಂದ ಸಿಮೆಂಟ್ ಕೆಲಸ ಮಾಡಿಲ್ದಿದ್ದರಿಂದ ಅದು ಸೀಪೇಜ್ ನಮಗೆ ತುಂಬಾ ಆಯ್ತು. ನಮ್ಮಲ್ಲ ಅದೆಲ್ಲ ಬರಳ್ಳ ಅಂತ ಹೇಳ್ತಾ ಇದ್ದಿದ್ದಂತ ಜಾಗ ಅದು. ನಮ್ಗೆ ಈ ಮಳೆಗಾಲ ಬಂದ್ರೆ ಅಲ್ಲಿ ಸೀಪೇಜ್ ಶುರು ಆಗುತ್ತೆ. ಹಾಗಾಗಿ ಮಾವನ್ನೆಲ್ಲ ತೆಗೆದ್ವಿ ನಾವು. ನಂತರದಿಂದ ಅಲ್ಲಿ ಸ್ವಲ್ಪ ಅಡಿಕೆ ಮತ್ತೆ ತೆಂಗನ್ನ ಹಾಕಿದ್ವಿ. ತೋಟ ನೋಡ್ತಾ ಇದ್ವಿ ಮತ್ತೆ ನಿಮ್ಮ ಕೆಲಸಗಳನ್ನು ಗಮನಿಸ್ಕೊಂತ ಬಂದಿದ್ವಿ. 16 ಸಾರಿ ನಿಮ್ಮ ತೋಟಕ್ಕೆ ಬಂದಿದ್ವಿ ಈ ಹಿಂದೆಲ್ಲ, ಈಗಲೂ ಗಮನಿಸಿದ್ವಿ. ಅಂದ್ರೆ ಪರಿಸ್ಥಿತಿ ತಕ್ಕಂತೆ ನೀವು ಬದಲಾವಣೆ ಮಾಡ್ಕೊಂಡಿದ್ರಿ, ಆದ್ರೂ ಕೆಲವೊಂದು ಮಾವಿನ ಮರಗಳನ್ನ ಉಳಿಸಿಕೊಂಡಿದ್ರಿ ಮನೆ ಬಳಕೆಗಾದ್ರೂ ಇರಲಿ ಅಂತ ಅನ್ಕೊಂಡು. ಹಾಗೆ ಅಡಿಕೆ ತೆಂಗನು ಚೆನ್ನಾಗಿದೆ, ಈಗಿನ ಅಧಿಕ ಬೆಲೆಯಿಂದ ಒಂಥರ ಒಳ್ಳೆ ಆದಾಯನೇ ಅಲ್ವಾ? ಹೌದು, ಪರವಾಗಿಲ್ಲ. ನಾವು ಮಾಡಿದ್ದಕ್ಕೆ ಒಂದು ಸಂತೃಪ್ತಿ ಅನ್ನೋದಿದೆ, ಅಂದ್ರೆ ಯಾವಾಗ್ಲೂ ಇದ್ದೇ ಇರುತ್ತೆ. ಇವಾಗಿನ ಇದು ನೋಡಿದಾಗ ಅಡಿಕೆಗೂ ಒಳ್ಳೆ ಬೆಲೆ ಇದೆ, ತೆಂಗಿಗೂ ಒಳ್ಳೆ ಬೆಲೆ ಇದೆ. ಹಾಗಾಗಿ ಒಳ್ಳೆ ಬೆಲೆ ಇರೋದ್ರಿಂದ ಸಂತೋಷ ಇದೆ ಇವಾಗ. ಸವಾಲುಗಳು ಕೃಷಿಯಲ್ಲಿ ಇದ್ದಿದ್ದೆ, ಕಾರ್ಮಿಕರ ಸಮಸ್ಯೆ ಮತ್ತು ಬೆಲೆ ಏರುಪೇರು, ವಾತಾವರಣದ ವ್ಯತ್ಯಾಸಗಳು ಒಂಥರ ರೈತರನ್ನ ಸುಖವಾಗಿ ಇರ್ಲಿಕ್ಕೆ ಬಿಡೋದಿಲ್ಲ ಅಥವಾ ಕಾಮ್ ಆಗಿರ್ಲಿಕ್ಕೆ ಬಿಡೋದಿಲ್ಲ. ಯಾವಾಗ್ಲೂ ಒಂಥರ ಎಚ್ಚರವಾಗಿರ್ಬೇಕು. ಕೆಲವೊಂದ್ಸಾರಿ ನಿಮ್ಮನ್ನ ಪ್ರಚೋದನೆ ಮಾಡ್ತವೆ, ನೀವು ಇನ್ನಷ್ಟು ಬೆಳಿಬೇಕಂತ ಅನ್ಕೊಂಡು. ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾರ್ಮಿಕರ ಸಮಸ್ಯೆನೂ ಇಲ್ಲಿನೂ ಕಾಡ್ತಾ ಇದೆಲ್ವಾ? ತುಂಬಾ ಕಾಡ್ತಾ ಇದೆ. ನಮ್ ಕೈಲಿ ಆಗೋಷ್ಟು ಕೆಲಸ ಇಷ್ಟ ದಿನ ನಾವೆಲ್ಲದನ್ನು ಬಿಡು ನಾವೇ ಮಾಡ್ತೀವಿ ಅಂತೇಳಿ ನಾವು ಮೂರ್ ಜನನೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇತ್ತೀಚಿನ ವರ್ಷದಲ್ಲಿ ನಮಗೂ ವಯಸ್ಸಾಗಿರೋದ್ರಿಂದ ಅಂದ್ರೆ ಮಾನಸಿಕವಾಗಿ ಸದೃಢವಾಗಿದ್ದೀವಿ, ದೇಹ ಕೇಳ್ಬೇಕಲ್ಲ. ಹಾಗಾಗಿ ಕಾರ್ಮಿಕರ ಸಮಸ್ಯೆ ನಮಗೆ ತುಂಬಾ ಕಾಡಕ್ ಶುರು ಆಗಿದೆ. 50 ಕಿಲೋಮೀಟರ್ ದೂರದಿಂದ ನಾವು ಈ ವರ್ಷ ನಮ್ಮ ಸುತ್ತಮುತ್ತ ಕಾರ್ಮಿಕರು ಸಿಗದೆ ಹೋಗಿ ನಾವು ಅಲ್ಲಿಂದ ನಾವು ದಿನ ಕರ್ಕೊಂಡ್ಬಂದು ಕರ್ಕೊಂಡೋಗಿ ಒಂದು 8 ದಿವಸ ಕೆಲಸ ಮಾಡಿಸಿದ್ವಿ. ಅದು ಸಮಸ್ಯೆ ಇದ್ದೇ ಇದೆ, ಎಲ್ಲ ಕಡೆನೂ ಇದೆಯಂತೆ. ನಮಗೀಗ ಅದರದ್ದು ಬಿಸಿ ತಟ್ಟಿದೆ. ಈಗ ಯಾವುದೂ ಶಾಶ್ವತವಾಗಿರುವುದಿಲ್ಲ, ಸುಖನೂ ಅಷ್ಟೇ ಕಷ್ಟನೂ ಅಷ್ಟೇ. ಮತ್ತೆ ಯಾವ್ಯಾವ ಏನನ್ನೋ ಘಟಿಸ್ತಾ ಇರ್ತವೆ, ಆದ್ರೂ ಸಿದ್ಧರಿರಬೇಕು ಅಲ್ವಾ? ಹೌದು, ಈಗ ಅದಕ್ಕೆ ಹೇಳ್ಬೇಕಂದ್ರೆ ನಮ್ ತಂದೆನೆ ಇಡೀ ನಮ್ ತೋಟಕ್ಕೆ ಆಗೋಷ್ಟು ಎರೆಗೊಬ್ಬರ ಮಾಡ್ಕೊಡ್ತಾ ಇದ್ರು. ಅದು ವರ್ಷ ಪೂರಾ ಗೊಬ್ಬರ ಹಾಕಂತ ಹೋಗ್ತಾ ಇದ್ವಿ. ಇತ್ತೀಚಿನ ದಿನದಲ್ಲಿ ಅವರಿಗೆ ವಯಸ್ಸಾಗಿರೋದ್ರಿಂದ ಆ ಗೊಬ್ಬರದ ಇದನ್ನ ನಿಲ್ಸಿದ್ದಾರೆ. ನಮಗೂ ಬೇರೆ ಬೇರೆ ಕೆಲಸ ಇರೋದ್ರಿಂದ ಗೊಬ್ಬರ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಮ್ಗೀಗ ದೊಡ್ಡ ಸಮಸ್ಯೆ ಆಗಿರೋದು ಗೊಬ್ಬರದ್ದಾಗಿರೋದ್ರಿಂದ ನಾವೀಗ ಕುರಿ ಗೊಬ್ಬರವನ್ನ ಆಂಧ್ರದ ಕಡೆಯಿಂದ ಬರುತ್ತಲ್ಲ ಅದನ್ನ ತರಿಸ್ತೀವಿ. ಅದನ್ನ ಮೂರ್ನಾಲ್ಕು ಲೋಡ್ ತರಿಸಿಟ್ಕೊಂಡಿದ್ದು ಇಲ್ಲಿಯ ಕಾರ್ಮಿಕರು ನಮ್ಮನ್ನ ನೋಡ್ಬಿಟ್ಟು ಅದ್ರ ನಮಗೆ ಸಮಸ್ಯೆ ಆಯ್ತು, ಬರ್ಲಿಲ್ಲ ಅವರು, ಹಾಗಾಗಿ ತಂದಿದೀವಲ್ಲ ಅಂತೇಳಿ ನಾವು ದೂರದಿಂದ ಕರ್ಕೊಂಬರಂಗಾಯ್ತು. ಮೊದ್ಲೆಲ್ಲ ಎರೆಹುಳು ಗೊಬ್ಬರವನ್ನ ಚೆನ್ನಾಗಿ ಮಾಡ್ಕೊಳ್ತಾ ಇದ್ರಿ, ಹಸಿರೆಲೆ ಗೊಬ್ಬರವನ್ನು ಬೆಳ್ಕೊಳ್ತಾ ಇದ್ರಿ, ಈಗ ವ್ಯತ್ಯಾಸ ಆಗಿದೆ. ಈಗಲೂ ಹಸಿರೆಲೆ ಗೊಬ್ಬರವನ್ನ ನಿಮ್ಮ ತೆಂಗಿನ ತೋಟ, ಅಡಿಕೆ ತೋಟ, ಇನ್ನು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಬೆಳ್ಕೊಳ್ತೀರ ಹೇಗೆ? ಹಸಿರೆಲೆ ಗೊಬ್ಬರ ಅಂದ್ರೆ ಈಗ ನಾವು ಸೆಣಬನ್ ಹಾಕಿ ಬೇಸಾಯ ಮಾಡ್ತೀವಿ. ಎಲ್ಲದಕ್ಕೂ ಆಗಲ್ಲ, ವರ್ಷ ವರ್ಷ ಒಂದೊಂದು ಜಾಗಕ್ಕೆ ಸೆಣಬನ್ ಹಾಕಿ ಇದ್ ಮಾಡ್ತೀವಿ. ಇನ್ನ ಎರೆ ಗೊಬ್ಬರ ಮಾಡೋದ್ ನಿಲ್ಸಿದ್ವಿ. ಆದ್ರೆ ಗೋಬರ್ ಗ್ಯಾಸ್ ಅನಿಲ ಘಟಕ ಇರೋದ್ರಿಂದ ಅದರಲ್ಲಿ ನಮ್ ಮನೆಗೆ ಮೂರ್ ದನ ಇಟ್ಕೊಂಡಿರೋದ್ರಿಂದ ನಮ್ ಮನೆ ಬಳಕೆ ಆಗುವಷ್ಟು ಅನಿಲ ಬಂದೇ ಬರುತ್ತೆ. ಆ ಸ್ಲರಿಯನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಟ್ಯಾಂಕ್ ಮಾಡ್ಬಿಟ್ಟು ತಿಂಗ್ಳಿಗೆ ಒಂದ್ಸಲ ಅದು ಸ್ಟಾಕ್ ಆದ್ಮೇಲೆ ಅದ್ರ ಜೊತೆಗೆ ವೇಸ್ಟ್ ಡಿಕಾಂಪೋಸ್ಟರ್ ಅನ್ನ 1,000 liter ಅದಕ್ಕೆ ಮಿಕ್ಸ್ ಮಾಡಿ ಒಂದು 500 liter ಡ್ರಮ್ ಅಲ್ಲಿ ನಾವು ಅದನ್ನ ಹಾಕೊಂಡು ತಗೊಂಡೋಗಿ ಪ್ರತಿ ತೆಂಗಿನ ಮರಕ್ಕೆ 20-20 liter ನೇರವಾಗಿ ಹಾಕ್ತಾ ಇದೀವಿ. ಇವತ್ತು ಮನ್ಸ್ ಮಾಡಿದ್ರೆ ಆ ಇದ್ರಲ್ಲೇ ಇಡೀ ತೋಟಕ್ಕೆ ಗೊಬ್ಬರ ಮಾಡಬಹುದು. ಆದ್ರೆ ನಮ್ಗೆ ತುಂಬಾ ಕೆಲಸ ಆಗಿರೋದ್ರಿಂದ ಆ ಗೊಬ್ಬರ ಮಾಡ್ಕೊಳಕ್ ಆಗ್ದಲೇ ನೇರವಾಗಿ ನಾವು ಮರಕ್ಕೆ ಹಾಕ್ತಾ ಇದೀವಿ. ಗೊಬ್ಬರ ಅನಿಲ ಘಟಕಗಳು ಎಷ್ಟಿದಾವೆ? ಎರಡಿದಾವೆ. ಮೊದ್ಲು ಇದ್ದಿದ್ದು ಪ್ಲಾಸ್ಟಿಕ್ ಡ್ರಮ್ ಇಂದು, ಅದು ಇವತ್ತು ಕಾರ್ಯ ಮಾಡ್ತಾ ಇದೆ. ಅದರಲ್ಲಿ ಬಂದಿದ್ದ ಸ್ಲರಿಯನ್ನ ನಾವು ಭೂಗತ ಟ್ಯಾಂಕ್ ಮಾಡ್ಕೊಡ್ತಾರಲ್ಲ ಅದನ್ನ ಮಾಡಿದೀವಿ. ಇದ್ರಲ್ಲಿ ಕದ್ರಿದ್ದು 2 ದಿನ ಆದ್ಮೇಲೆ ಅದಕ್ಕೆ ಹೋಗೋ ಬಗ್ಗದಿಂದಾನೆ ಮತ್ತೆ ನಮಗೆ ಗ್ಯಾಸ್ ಬರ್ತಾ ಇದೆ. ಅದರಿಂದ ನಮಗೆ ಮನೆ ಬಳಕೆ ಪೂರ ಆಗ್ತಾ ಇದೆ. ಅದು ನೋಡಿ, ಸುಮಾರು ವರ್ಷ ಆಯ್ತು ನೀವು ಗೋಬರ ಅನಿಲ ಘಟಕಗಳನ್ನ ಮಾಡ್ಕೊಂಡು. ಎಷ್ಟು ವರ್ಷ ಆಗಿರ್ಬೋದು? ಒಂದು 35 ವರ್ಷದ ಮೇಲೆ ಆಗಿರ್ಬೋದು. ಅದು ನಮಗೇನ್ ಸಮಸ್ಯೆ ಕೊಟ್ಟಿಲ್ಲ. ಅದು ನೀವು ಬಿಟ್ಟಿಲ್ಲ, ಅದನ್ನ ಉಪಯೋಗಿಸ್ಕೊಳ್ತದ್ರಿ. ಮತ್ತು ಅದಕ್ಕೆ ಪೂರ್ವಕವಾಗಿ ಈಗ ಎರೆಹುಳು ಗೊಬ್ಬರವನ್ನ ಮಾಡ್ಕೊಳ್ಳಿಕ್ಕೆ ಏನೇನೋ ಅಡೆತಡೆಗಳು ಅಥವಾ ಸವಾಲುಗಳು ಬಂದಿದ್ರಿಂದ ಈಗ ವೇಸ್ಟ್ ಡಿಕಾಂಪೋಸರ್ ಅನ್ನ ಉಪಯೋಗಿಸಿಕೊಂಡು ಈ ಒಂದು ಗೋಬರ ಅನಿಲ ಘಟಕದ ಬಗ್ಗಡಕ್ಕೆ ಸೇರಿಸಿ ಅದನ್ನ ಮರಗಳಿಗೆ ಉಣಿಸ್ತಾ ಹೋಗ್ತದಿರಲ್ವಾ? ಹೌದು, ಆ ತರನೇ ನಾವು ಮಾಡ್ತಾ ಇರೋದು. ಈಗ ಅನಿಲ ಘಟಕದ್ದು ಗಾಡಿ ಬಂದಾಗ 1,000 liter ವೇಸ್ಟ್ ಡಿಕಾಂಪೋಸ್ಟರ್ ಮಾಡ್ಕೊಂಡ್ ಬಿಡ್ತೀವಿ. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು 500 liter ಡ್ರಮ್ ಅಲ್ಲಿ ನಾವು ಹಾಕೊಂಡು ತಗೊಂಡೋಗಿ ಮರ ಮರಕ್ಕೆ 20 liter ನಂಗೆ ಹಾಕ್ತಾ ಇದ್ವಿ. ಹೇಗ್ ತಗೊಂಡೋಗ್ತೀರಿ? ಟ್ರಾಕ್ಟರ್ ಎಲ್ಲ, ಟಿಲ್ಲರ್ ನೆಲ್ಲ ಹೇಗೆ? ನಮ್ಮಲ್ಲಿ ಒಂದು ಹಳೆಯದು ಒಂದು 25 HP ಟ್ರಾಕ್ಟರ್ ಇದೆ. ನಾ ಬೇರೆ ಒಂದು ಟ್ರಾಕ್ಟರ್ ತಗೊಂಡಾಗ ಅದನ್ನು ಬರೀ ಒಂದು ಕಬ್ಬಣ ತೂಕದ ಲೆಕ್ಕಕ್ಕೆ ಕೇಳಿದ್ರು. ಅದಕ್ಕೆ ನಮ್ ತಂದೆ, ನನ್ನಂಗೆ ಸೌದೋಗಿದೆ ಅದು, ಇರ್ಲಿ ಬಿಡಿ ಮನೆಯಲ್ಲೇ ಇರುತ್ತೆ ಅಂತಂದ್ರು. ಅದು ಸುಮ್ನೆ ನಿಲ್ಲಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವೇನ್ ಮಾಡಿದ್ವಿ, ಡ್ರಮ್ ಇಡೋಷ್ಟು ಮಾಡ್ಕೊಂಡಿದ್ವಿ. ಅದು ಅಷ್ಟೇ ಕೆಲ್ಸಕ್ಕದು. ಎಷ್ಟು ವರ್ಷದ ಟ್ರಾಕ್ಟರ್ ಅದು? ಅದು 45 ವರ್ಷದ ಟ್ರಾಕ್ಟರ್ ಅದು. ಇವತ್ತು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದು. ಮತ್ತೆ ನನ್ನ ತಮ್ಮ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮುತುವರ್ಜಿ ವಹಿಸೋದ್ರಿಂದ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಅವನೇ ಮಾಡಿರ್ತಾನೆ. ಅದರಿಂದ ನಮಗೆ ಮೆಕ್ಯಾನಿಕ್ ಕರ್ಸೋದಾಗ್ಲಿ ಅಥವಾ ಆ ಗಾಡಿಯನ್ನ ಪೇಟೆಗೆ ತಗೊಂಡೋಗಿ ರಿಪೇರಿ ಮಾಡಿಸುವಂತ ಅವಶ್ಯಕತೆನೆ ಬಂದಿಲ್ಲ. ಎಪಿ ಅನಂತರಾಜಯ್ಯನವರು ದುಡ್ದು ದುಡ್ದು ಚೆನ್ನಾಗಿ ಆಸ್ತಿ ಮಾಡಿದ್ರು, ನೀವು ಅದನ್ನ ಕಾಪಾಡಿಕೊಂಡಿದ್ರಿ. ಈಗ ನಿಮ್ಮ ತಂದೆಗೆ ನಿಮಗೆ ಎಲ್ಲರಿಗೂ ಸೇರಿ ಒಟ್ಟು 1 ಎಕರೆ ತೋಟ ಬರುತ್ತೆ, 1 ಮರಗಳಿದಾವೆ, 1 ಕೊಬ್ಬರಿ ಆಗುತ್ತೆ ಹೇಳ್ಬೋದಾ ನೋಡಿ? 1,000 ತೆಂಗಿನ ಮರ ಬರ್ಬೋದೇನೋ. 900 ಗಿಡ ಬರುತ್ತೆ, ಒಂದ 5,000 ಗಿಡ ಅಡಿಕೆ ಗಿಡ ಬರುತ್ತೆ. ಅದರಲ್ಲಿ ನಮ್ಗೆ ಕೊಬ್ಬರಿ ವರ್ಷಕ್ಕೆ 1.5 lakh ಕೊಬ್ಬರಿ ಬೀಳ್ತಾ ಇದೆ, ಅಡಿಕೆ 500 quintal ಅಡಿಕೆ. ನಾವು ನಿಮ್ಮ ತೋಟದಲ್ಲಿ ನೋಡಿದ್ದು ತೆಂಗಿನ ಮರಗಳ ಕಾಂಡಕ್ಕೆ ತಗಡನ್ನ ಹೊಡೆದಿದ್ರಿ. ಯಾವಾಗ ಈ ಒಂದ್ ಕೆಲಸ ಮಾಡಿದ್ರಿ? ಯಾವ್ದಕ್ಕಾಗಿ ಮಾಡಿದ್ರಿ? ಏನು ಅನುಕೂಲವನ್ನ ಕಂಡಿದ್ರಿ? ಅದೀಗ ನಮ್ 4 ವರ್ಷದ ಹಿಂದೆ ನಾವು ಆ ತಗಡನ್ನ ಹೊಡೆದಿದ್ದು. ನಮ್ ಇಲಿ ತುಂಬಾ ಎಳ್ನೀರನ್ನ ನಷ್ಟ ಮಾಡ್ತಾ ಇತ್ತು. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಕೆಲವೊಂದ್ ಕಡೆ ಹೋಗಿ ನೋಡಿರ್ತೀವಲ್ಲ, ಅದಕ್ಕೆ ಒಂದು ತಗಡ ಹೊಡೆದ್ರೆ ಹತ್ತಲ್ಲ ಅಂತ ಅದಕ್ಕೆ ನಾವು ತಗಡನ್ನ ಹೊಡೆದಿದ್ವಿ. ಯಾರು ಹೇಳಿದ್ರು ಮತ್ತೆ ಯಾರಿಂದ ಮಾಡಿಸಿದ್ರಿ? ಎಷ್ಟು ವೆಚ್ಚ ಆಯ್ತು? ನಾವು ಎಲ್ಲಾದ್ರೂ ಯಾರಾದ್ರೂ ಮಾತಾಡ್ತಾ ಇರ್ತೇವೆ ಅಥವಾ ತೋಟಗಳನ್ನು ನೋಡಕ್ ಹೋಗ್ತಿರ್ತೀವಲ್ಲ, ಅಂತ ಸಂದರ್ಭದಲ್ಲಿ ನೋಡಿದ್ವಿ. ಇನ್ನ ಅದನ್ನ ನಾವೇ ತಂದಿದ್ದು, ನಾವೇ ನಿಂತು ಒಂದು 15 ಅಡಿ ಎತ್ತರದಲ್ಲಿ ಏಣಿಯನ್ನು ಮಾಡಿಕೊಂಡು ನಾವೇ ಶೀಟ್ ಅನ್ನ ಕಟ್ ಮಾಡಿಕೊಂಡು ಹೊಡೆದಿರೋದು. ಎಲ್ಲಿಂದ ಆ ಒಂದು ಶೀಟ್ ಅನ್ನ ತಗೊಂಬಂದ್ರೆ ಏನ್ ವೆಚ್ಚ ಆಯ್ತು? ನಾವು ಶೀಟ್ ಅನ್ನ ಮಂಡ್ಯದಿಂದ ತಂದ್ವಿ, ನಮ್ಮ ಸಂಬಂಧಿಕರ ಇದರಿಂದ. ಅದಕ್ಕೆ ಒಂದು ಮರಕ್ಕೆ 100 rupees ಖರ್ಚು ಬಂದಿದೆ ನಮಗೆ. ಅಷ್ಟೇ ಎತ್ತರಕ್ಕೆ ಯಾಕೆ ಹೊಡೆದ್ರಿ? ಇನ್ನೂ ಕೆಳಗಡೆ ಕೈಗೆ ನಿಲ್ಕೋ ರೀತಿಯಲ್ಲಿ ನೀವು ಅದನ್ನ ಹೊಡೆದು ಅದನ್ನ ಮುಗಿಸಬಹುದಾಗಿತ್ತಲ್ಲ, ಯಾಕೆ? ಅದು ಕೆಳಗಡೆ ಕೈ ನೆಟಕದಲ್ಲಿ ಹೊಡೆದ್ರೆ ಏನಾದ್ರೂ ಒಂದು ಕಳೆ ಅಥವಾ ಏದೋ ನಾವು ಬೆಳೆದ್ರೆ ಆ ಮಟ್ಟಕ್ಕೆ ಅಲ್ಲಿ ಆ ತಗಡಿಯಿಂದ ಒಂದ್ ಸ್ವಲ್ಪ ಮೇಲಾದ್ರೂ ಸಾಕು, ಇಲಿ ನೆಗಿತವೆ. ಮೇಲೆ ಆದ್ರೆ ಏನು ಸಮಸ್ಯೆ ಇರಲ್ವಲ್ಲ ಅಂತೇಳಿ ನಾವು 10-12 ಅಡಿನ ಏನೋ ಒಂದು ಏಣಿ ಮಾಡ್ಕೊಂಡು ಆ ಮರದ ಹತ್ರನೇ ಹೋಗೋದು, ಆ ಮರದ ಅಳತೆ ತಗೊಳ್ಳೋದು. ಯಾಕೆಂದ್ರೆ ಒಂದೊಂದು ಮರದ ಒಂದೊಂದು ಅಳತೆ ಇರುತ್ತೆ, ಅದನ್ನೇ ಅಳತೆ ತಗೊಂಡು ಅಲ್ಲೇ ಕಟ್ ಮಾಡ್ಕೊಂಡು ಹೊಡೆದಿದೀವಿ ನಾವು. ಮೊಳೆಗಳನ್ನ ಬಳಸಿದ್ರಲ್ಲ, ಎಷ್ಟು ಉದ್ದದ ಮೊಳೆಗಳು? 1.5 inch ಮಳೆ, ಎಲ್ಲ ಸ್ಟೀಲ್ ಮೊಳೆಗಳನ್ನೇ ಹೊಡೆದಿರೋದು. ಕಬ್ಬಿಣದ ಮೊಳೆಗಳನ್ನ ಯಾಕೆ ಬಳಸಿಲ್ಲ, ಸ್ಟೀಲ್ ಮೊಳೆಗಳನ್ನ ಯಾಕೆ ಉಪಯೋಗಿಸ್ಕೊಂಡ್ರಿ? ಕಬ್ಬಿಣದ ಮೊಳೆಗಳು ಮರದ ತೇವಾಂಶದಿಂದ ಅದು ರಸ್ಟ್ ಬಂದು ಬೇಗ ಹಾಳಾಗ್ತವೆ. ಸ್ಟೀಲ್ ಮೊಳೆ ಆದ್ರೆ ಅದು ಹಾಳಾಗಲ್ಲ, ಅದು ಹಾಗಾಗಿ ಸ್ಟೀಲ್ ಮೊಳೆನೇ ಬಳಸಿದೀವಿ. ನೋಡಿ, ನೀವೇ ತಗಡನ್ನ ತಂದ್ರಿ, ನೀವೇ ಹಿಡಿದು ಅಳತೆ ಮಾಡ್ಕೊಂಡು ಮೊಳೆಗಳನ್ನ ಹೊಡೆದ್ರಿ, ಅವಲಂಬನೆ ಕಡಿಮೆ ಆಯ್ತು, ಖರ್ಚನು ಅಷ್ಟೇನು ಆಗ್ಲಿಲ್ಲ. ಆದ ಪರಿಣಾಮ ಅದಕ್ಕಿಂತ ಮುಂಚಿತವಾಗಿ ಹೇಗಿತ್ತು, ಈಗ ಏನನ್ಸುತ್ತೆ? ನಮಗೊಂದ 100 ರಲ್ಲಿ 20 ಕಾಯಿ ನಮ್ಗೆ ಇಲಿ ನಷ್ಟ ಮಾಡ್ತಾ ಇತ್ತು. ಈಗ ನಮ್ಗೆ 15% ನಮ್ಗೆ ಉಳಿತಾಯ ಆದಂಗಾಗಿದೆ. ಇನ್ನೂ 5% ಹೇಗಾದ್ರೂ ಅದು ಹೋಗ್ಬಹುದು. ಒಟ್ಟಿನಲ್ಲಿ ಒಂದ್ ಏನಂದ್ರೆ, ಆ ಮರಕ್ಕೆ ಬೇರೆ ಕಾಡು ಮರಗಳಾಗ್ಲಿ ಯಾವ್ದು ಮರಗಳು ಅದಕ್ಕೆ ಸಂಪರ್ಕ ಇರಬಾರ್ದು. ಒಂದೇನಂದ್ರೆ, ನಿಮ್ ತೋಟದಲ್ಲಿ ಒಂದು ಮರ ಇನ್ನೊಂದು ಮರದ ಗರಿಗಳು ಕೂಡ್ಕೊಂಡಿಲ್ಲ, ಅದರಿಂದಲೇ ಇದು ಅನುಕೂಲ ಆಗ್ತದೆ. ಅಪ್ಪಿತಪ್ಪಿ ಹತ್ತತ್ರ ಇದ್ರೆ ನೀವು ಈ ತರ ಮಾಡಿದ್ದು ಪ್ರಯೋಜನ ಆಗ್ಲಿಕ್ಕಿಲ್ಲ ಅಲ್ವಾ? ಹೌದು, ನಾವು ಅದನ್ನೇ ಯೋಚನೆ ಮಾಡಿದ್ವಿ. ಮಾವಿನ ಕಿತ್ತದಾಗ ಅಲ್ಲಿ ಏನು ಮಾಡದ್ ಬೇಡ, ಬರೀ ತೆಂಗ್ ಹಾಕೋಣ ಅಂತೇಳಿ ಅಲ್ಲಿ ತುಂಬಾ ಹತ್ತಿರಕ್ಕೆ ಹಾಕಿದ್ವಿ. ಅದು ನಮ್ಗೆ ಇವತ್ತು ಯೋಚನೆ ಬಂತದ್ದು. ಹೌದಲ್ವಾ, ನಾಳೆ ದಿವಸ ಒಂದು ಮರ ಕಿಲಿ ಹತ್ತಿದ್ರೆ ಇಡೀ ತೋಟಕ್ಕೆ ಬರುತ್ತೆ. ಇದನ್ನ ನಾವು ಏನೋ ಯೋಚನೆ ಮಾಡಿದ್ರೆ ಸಮಸ್ಯೆ ಇನ್ನೇನೋ ಒಂದಿದ್ದೇ ಇರುತ್ತೆ ಅನ್ನೋದು ನಮ್ಗೆ ಇವತ್ತು ಅರಿವಾಗಿದೆ ಸರ್. ಇಷ್ಟೊಂದು ಹಾನಿ ಮಾಡುತ್ತಿದ್ವ ಈ ತೋಟಗಳು ಅಥವಾ ಇಲಿಗಳು ಎಲ್ಲಿ ಹೋದ್ವು ಅಂತ ಅನಿಸುತ್ತೆ ನಿಮಗೆ ನೋಡೋದಾದ್ರೆ? ಅದು ನಮ್ಗೆ ಗಮನಕ್ಕೆ ಬಂದಿಲ್ಲ, ಆದ್ರೆ ಅದೇ ಹಳ್ಳದ ಶೈಲಿಗೆ ಹೋಗಿರ್ಬಹುದು ಅಥವಾ ಬೇರೆ ಏನಾದ್ರೂ ಹುಡುಕಿ ತಿನ್ನೋದಕ್ಕೆ ಹೋಗಿರ್ಬಹುದು. ಒಟ್ಟಿನಲ್ಲಿ ನಮಗೆ ಸಮಸ್ಯೆ ಕಡಿಮೆ ಆಗಿದೆ. ಮಾತ್ರ ನಮ್ಗೆ 1 ವರ್ಷದಲ್ಲಿ 1 ಬ್ಯಾಚ್ ಕೊಬ್ಬರಿ ಎಕ್ಸ್ಟ್ರಾ ಸಿಕ್ಕದಂಗ ಆಗ್ತಾ ಇದೆ. ಅತ್ಯಲ್ಪ ಖರ್ಚು, ಆದ್ರೆ ಎಷ್ಟೊಂದು ಉಳಿತಾಯ. ನಿಮ್ಮ ಈ ಒಂದು ತೆಂಗಿನ ತೋಟದಲ್ಲಿ ಕಾಡುತ್ತಿದ್ದ ಇಲಿಗಳ ಕಾಟ ಕಡಿಮೆ ಆಯ್ತು. ಮಂಗಗಳ ಹಾವಳಿ ಇಲ್ವಾ ನಿಮ್ಮ ತೋಟದಲ್ಲಿ? ಈಗ ನಮ್ಗೆ 2-3 ವರ್ಷದಿಂದ ತುಂಬಾ ಆಗಿದೆ. ನಮ್ಮ ಆ ಒಂದು ತೋಟಕ್ಕಿಲ್ಲ, ದೂರದ ತೋಟ ಅಂತೂ ನಮ್ಗೆ ಏನು ಸಿಗ್ತಾ ಇಲ್ಲ. ನಾವು ಬೆಳಗ್ಗೆ ಹೋಗಿರ್ತೀವಿ ಅಥವಾ ಮಧ್ಯಾಹ್ನ ಒಂದ್ಸಲ ಹೋಗ್ತಿವಿ, ಇಲ್ಲ ಸಂಜೆ ಹೋಗ್ತಿವಿ. ಆಚೆ ಹೋಗಿಚೆ ಬಂದ ತಕ್ಷಣ ಮಂಗಗಳು ಕಾಟ ಇದ್ದೇ ಇದೆ. ಆದ್ರೂ ನಾವು ಕೆಲವೊಂದು ಸಾಧನಗಳನ್ನು ಮಾಡ್ಕೊಂಡಿದೀವಿ. ನಾವು ಹೋದಾಗ ಅವಕ್ಕೆ ಹೆದರ್ಸ್ತಿವಿ, ಒಂದು ಪಟಾಕಿಯನ್ನ ಒಂದು ಗನ್ ತರ ಅದರೊಳಗಡೆ ಇಟ್ಟು ಹೊಡೆದು ಹೆದರ್ತವೆ. ಪ್ರತಿ ಸಲ ಬಂದಾಗೆಲ್ಲ ಮಾಡಿದ್ರೆ 2-3 ತಿಂಗಳು ಬರಲ್ಲ, ಮತ್ತೆ ಬಂದೇ ಬರ್ತಾ ಇದಾವೆ. ಹೇಗೆ ತೊಂದರೆ ಕೊಡ್ತವೆ ಈ ಕೋತಿಗಳು? ಎಳ್ನೀರ್ನ ಕುಡಿದು ಬಿಸಾಕದ ಅಥವಾ ಇನ್ನು ಬೇರೆ ರೀತಿ ತೊಂದರೆಗಳು? ನಷ್ಟ ಅಂದ್ರೆ ಅವು ಕುಡ್ದಿರ್ತವೆ, ಬೇರೆ ಹಾಳ್ ಮಾಡಿರಲ್ಲ, ಆದ್ರೆ ಅಡಕೆನ ಹಾಳ್ ಮಾಡ್ತವೆ. ಅಡಕೆ ಗೊನೆ ಮೇಲೆ ಹತ್ತವೆ, ಗೊನೆ ಸಿಗಿಯುತ್ತೆ, ಮತ್ತೆ ಚಿಕ್ಕ ಅಡಕೆಯನ್ನ ಕಿತ್ ಹಾಕ್ತವೆ. ಅವಕ್ಕೆ ಆಹಾರಕ್ಕೆ ತಗೊಳ್ಳೋದಷ್ಟೇ, ಉಪಯೋಗಕ್ಕಿಲ್ದಂಗ್ ಮಾಡಲ್ಲ. ಅವಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಕುಡ್ಕೊಂಡು ಹೋಗ್ತವೆ. ನೋಡಿ, ಒಂದ್ ಸಮಸ್ಯೆ ಕಡಿಮೆ ಆಯ್ತು ಅನ್ನುವಾಗ್ಲೇನೆ ಇನ್ನೊಂದ್ ಸಮಸ್ಯೆ ಹೆಚ್ಚಾಗುತ್ತೆ. ಅದನ್ನು ನಿಭಾಯಿಸಲಿಕ್ಕೆ ತಯಾರಿರಬೇಕು, ಅದು ಶಾಶ್ವತ ಅಲ್ಲ. ತೆಂಗಿನ ತೋಟಕ್ಕೆ ಮೊದಲು ಎರೆಹುಳು ಗೊಬ್ಬರವನ್ನ ಹಾಕ್ತಾ ಇದ್ರೆ ಚೆನ್ನಾಗಿ ಕೆಲಸ ಆಗ್ತಾ ಇತ್ತು. ಈಗ ಗೋಬರ್ ಅನಿಲ ಘಟಕದ ಬಗ್ಗಡವನ್ನ ವೇಸ್ಟ್ ಡಿಕಾಂಪೋಸರ್ ಜೊತೆಗೆ ಹಾಕ್ತಾ ಇದ್ರಲ್ಲ, ಇದರ ಪರಿಣಾಮದ ಬಗ್ಗೆ ಹೇಳ್ಬೋದಾ? ಹೇಗೆ ಮರಗಳ ಆರೋಗ್ಯ ಚೆನ್ನಾಗಿದೆ ಮತ್ತು ಇಳುವರಿಯ ದೃಷ್ಟಿಯಲ್ಲಿ ಏನ್ ಅನ್ನಿಸ್ತಾ ಇದೆ? ನಾವು ಸಗಣಿ ಬಗ್ಗಡವನ್ನ ಮತ್ತೆ ವೇಸ್ಟ್ ಡಿಕಾಂಪೋಸ್ಟರ್ ನಾವೇನ್ ಮಾಡಿದ್ವಿ ಅಂದ್ರೆ ಇಡೀ ಎಲ್ಲಾ ತೋಟಕ್ಕೂ ಹಾಕಕ್ಕೆ ಇದ್ ಮಾಡ್ಲಿಲ್ಲ. ತೋಟದಲ್ಲಿ ಯಾವ ಭಾಗ ಮಂಕ್ ಕಾಣ್ತಾ ಇದೆ ಆ ಜಾಗಕ್ಕೆ ಮಾತ್ರ ಹಾಕೊಂಡ್ ಬರ್ತಾ ಇದ್ವಿ, ಬೇರೆ ಇದಕ್ಕೆ ಹಾಕ್ತಾ ಇಲ್ಲ. ಒಂದ್ 5-6 ವರ್ಷ ಆಗ್ತಾ ಬಂತು ಎರೆಗೊಬ್ಬರ ನಿಲ್ಸಿ. ನಮಗದ್ರ ತುಂಬಾ ವ್ಯತ್ಯಾಸ ಕಂಡಿದೆ. ನಮ್ಗೆ ಎರೆಗೊಬ್ಬರ ಹಾಕ್ತಾ ಇದ್ದಾಗ್ಲೂ ಫಸಲು ಕಡಿಮೆ ಇತ್ತು, ಈಗ ಅದು ತುಂಬಾ ಚೆನ್ನಾಗಿದ್ದಾವೆ, ಮರ ಚೆನ್ನಾಗಿದ್ದಾವೆ. ನಿಮ್ಮಲ್ಲಿ ಕೊಬ್ಬರಿಯ ಒಂದು ಇಳುವರಿ ಹೇಗಿದೆ 1,000 ತೆಂಗಿನ ಕಾಯಿಗಳಿಗೆ? ಇವತ್ತು 180 ಕೆಜಿ ಹತ್ತತ್ರ ಬರುತ್ತೆ. ಸರಾಸರಿ 160 ಕೆಜಿ ಇಟ್ಕೋಬಹುದು, 180 ಕೆಜಿ ಬಂದೇ ಬರುತ್ತೆ. ಇತ್ತೀಚಿನಲ್ಲಿ ಒಂದ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಪ್ರಾರಂಭದಲ್ಲಿ ನಮಗಂತೂ 180 ಕೆಜಿ ಬಂದೇ ಬರ್ತಿತ್ತು. ಕೌಟಿನ ಪ್ರಮಾಣ? ಕೌಟಿನ ಪ್ರಮಾಣ ಇದ್ದೇ ಇರುತ್ತೆ. ಈಗ 20,000 ಸುಲಿಸಿದ್ವಿ ಮೊನ್ನೆ, ಅದರಲ್ಲಿ ನಮಗೆ 1.25 ಕ್ವಿಂಟಾಲ್ ಕೌಟ್ ಬಂತು. ಕೊಬ್ಬರಿಯ ಬೆಲೆ ಚೆನ್ನಾಗಿದೆ, ಕಾಯಿದು ಅಷ್ಟೇ, ಎಳ್ನೀರಿಂದ ಅಷ್ಟೇ. ಆದ್ರೆ ನೀವು ಹಸಿ ಕಾಯಿನ ಮಾರಾಟ ಮಾಡ್ಲಿಕ್ಕೆ ಹೋಗಿಲ್ಲ, ಎಳ್ನೀರನ್ನು ಕೊಡಕ್ ಹೋಗಿಲ್ಲ ಅಲ್ವಾ? ಹೌದು, ನಾವು ಕೊಬ್ಬರಿಯನ್ನೇ ಮಾಡ್ತಾ ಇರೋದು. ನಮ್ಮಲ್ಲಿ ಹಿಂದೆ 96ನೇ ಇಸವಿಯಲ್ಲಿ ಪರಿಸರ ಪ್ರಿಯ ಕೃಷಿಕರ ಸಂಘಟನೆ ಅಂತ ಒಂದು ಸಂಘಟನೆ ನಡೆದಾಗ ಅಗ್ಗುಂದದವರು ಒಬ್ರು ವಯಸ್ಸಾದವರು ಬಂದಿದ್ರು. ನಮ್ಮಲ್ಲಿ ಕಾಯಿ ರಾಶಿ ಇತ್ತು, ನಾವು ಕಾಯಿ ಕೊಡ್ತಾ ಇದ್ವಿ. ಅವ್ರು ಹೇಳಿದ್ರು, ನೀನೇನು ಮಾಡಬೇಡ, ಸುಮ್ನೆ ಒಂದು ಅಟ್ಟಾಕಿ ಇದನ್ನ 1 ವರ್ಷ ಇಡು, ಸಾಕು, ನಿನಗೆ ಲಾಭ ಆಗತ್ತೆ ಅನ್ನೋ ತರ ಹೇಳಿದ್ರು. ಅದೇ ತರ ನಾವು ಮಾಡಿದ್ವಿ. ಆದ್ರೆ ನಮಗೆ 1 ವರ್ಷ ಬೇಕಾಯ್ತು ನಮಗೆ ಅದರದ್ದು ಗುಣಮಟ್ಟ ಹೇಗೆ ಮಾಡ್ಕೋಬೇಕು ಅನ್ನೋದು. ಅವತ್ತಿನಿಂದ ಇವತ್ತಿನವರೆಗೂ ನಾವು ಕೊಬ್ಬರಿ ಮಾಡ್ತಾ ಇದೀವಿ, ತುಂಬಾ ಉಪಯೋಗ ಆಗಿದೆ. ಕೊಬ್ಬರಿ ಮಾಡೋ ಸಲುವಾಗಿ ಕಾಯಿಗಳನ್ನ ಕೂಡಿ ಹಾಕೋ ಜಾಗ ಇದೆಯಲ್ಲ, ಒಬ್ಬೊಬ್ಬರದ್ದು ಒಂದೊಂದರ. ವಾಸ ಮಾಡೋ ಮನೆಯಲ್ಲೇನೇ ಮೇಲೆ ಹಟ್ಟಕ್ಕೆ ಹಾಕ್ತಾರೆ, ಒಳ್ಳೆ ಗಾಳಿ ಮತ್ತೆ ಬಿಸಿಲು ಬೀಳೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ನೀವು ಪ್ರತ್ಯೇಕವಾಗಿ 2 ಶೆಡ್ಗಳನ್ನ ದೊಡ್ಡದಾಗಿ ಮಾಡ್ಕೊಂಡಿದ್ರಿ, ಅದರಲ್ಲೂ ವರ್ಷ ವರ್ಷಕ್ಕೆ ಬದಲಾವಣೆಗಳನ್ನ ಮಾಡ್ಕೊಂಡಿದ್ರ ಅಥವಾ ವ್ಯತ್ಯಾಸಗಳಾಗದಂತೆ, ಕೌಟ್ ಹೆಚ್ಚಾಗದಂತೆ, ಮತ್ತೆ ಒಳ್ಳೆ ಕೊಬ್ಬರಿ ಸಿಗೋ ತರ ಬದಲಾವಣೆಗಳನ್ನ ಮಾರ್ಪಾಡುಗಳನ್ನ ಮಾಡ್ಕೊಂತ ಬಂದಿದ್ರೆ ಹೇಗೆ? ಹೌದು, ನಾವು ಪ್ರಾರಂಭದಲ್ಲಿ ಹಾಕಿದಾಗ ಒಂದು ಟ್ರಾಕ್ಟರ್ ಶೆಡ್ ಪಕ್ಕ ಒಂದು ಗೋಡೆ ಬಂದಿತ್ತು, ಇನ್ನ 3 ಕಡೆ ಮಾತ್ರ ನಮಗೆ ಗಾಳಿ ಆಡ್ತಿತ್ತು. ಅಲ್ಲಿ ನಮಗೆ ಕೌಟ್ ತುಂಬಾ ಬರ್ತಿತ್ತು, ಹಸಿ ಬರ್ತಿತ್ತು. ನಂತರ ದಿನಗಳಲ್ಲಿ ನಾವು ಒಂದು ದೊಡ್ಡ ಶೆಡ್ ಮಾಡಿದ್ವಿ. ಅದು ಏನಾಯ್ತು ಅಂದ್ರೆ ಪೂರ್ತಿ ಏಕ ಇತ್ತು, ಅಂದ್ರೆ ಒಂದೊಂದು ಬ್ಯಾಚ್ ಹಾಕೋಷ್ಟಿತ್ತು, ಅದರಲ್ಲೂ ಮತ್ತೆ ಬರಕ್ ಶುರು ಆಯ್ತು. ಅವಾಗ ನಾವೇನ್ ಮಾಡಿದ್ವಿ, ಒಂದೊಂದ್ ಶೆಡ್ಗೆ ಇನ್ನೊಂದ್ ಶೆಡ್ಗೆ ಎಂಟೆಂಟು ಅಡಿ ಅಗಲದಲ್ಲಿ ಒಂದು ಶೆಡ್ಡಿಂದ ಒಂದು ಶೆಡ್ಗೆ ಮತ್ತಿದ ಮಧ್ಯದಲ್ಲಿ ಜಾಗ ಬಿಟ್ವಿ. ಆ ಜಾಗ ಬಿಟ್ಟಿದ್ರಿಂದ ಏನಾಯ್ತು, ಅಲ್ಲೂ ಮತ್ತೆ ಗಾಡಿ ಆಡಕ್ಕಾಯ್ತು. ಅವಾಗ ನಮಗೆ ಕೌಟಿನ ಪ್ರಮಾಣ ಕಡಿಮೆ ಆಯ್ತು. ನಂತರದಿಂದಲ್ಲಿ ಮಳೆಗಾಲ ಜಾಸ್ತಿ ಆಯ್ತು ಅಂದ್ರು ಮತ್ತೆ ನಮಗೆ ಕೌಟ್ ಬರಕ್ ಶುರು ಆಯ್ತು. ಅವಾಗ ಮತ್ತೆ ಏನ್ ಮಾಡಿದ್ವಿ, ಕೆಳಗಿನ ಗಾಳಿ ಆಡುವ ಜಾಗವನ್ನು ತುಂಬಾ ಎತ್ತರ ಮಾಡಿದ್ವಿ. ಅದೆಲ್ಲ ಮಾಡಿದಾಗ ನಮಗೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ನಿರಂತರವಾಗಿ ಗಮನಿಸ್ತಾ ಇರಬೇಕು, ಆದಷ್ಟು ಕೃಷಿಯಲ್ಲಿ ಖರ್ಚುಗಳು ಕಮ್ಮಿ ಆಗ್ಬೇಕು, ಹಾಳಾಗದು ತಗ್ಬೇಕು, ಮತ್ತೆ ನಿಮ್ ನಿಮ್ಮ ಕೆಲಸಗಳು ಒಂಥರ ಅರ್ಥಪೂರ್ಣವಾಗಿ ಸಾಗಬೇಕು. ಆಗ್ಲೇ ಕೃಷಿಯಲ್ಲಿ ಬೆಳವಣಿಗೆ ಮತ್ತು ಹೆಚ್ಚು ವ್ಯತ್ಯಾಸಗಳಾಗದಂತೆ ನಾವು ಜೀವನ ಮಾಡಬಹುದು. ಸಮಸ್ಯೆಗಳು ಇದ್ದಿದ್ದೆ ಎಲ್ಲಾ ಕ್ಷೇತ್ರಗಳಲ್ಲೂ ಈಗ ತೊಂದರೆಗಳಿದ್ದಾವೆ. ಜನ ಇದ್ರೂ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ, ಬಂದ್ರೂ ಸರಿಯಾಗಿ ಕೆಲಸ ಮಾಡಲ್ಲ. ಆದ್ರೆ ಜಮೀನು ಇಟ್ಕೊಂಡಿರೋರೆ ದುಡಿಮೆ ಮಾಡಿದ್ರೆ ಅತ್ಯುತ್ತಮವಾದ ಕೆಲಸಗಳು ಸಾಕ್ತವೆ, ಅನುಕೂಲಗಳಾಗ್ತವೆ. ಕೊರಕ್ಕಿಂತ ಕೂರೋದಕ್ಕಿಂತ ಏನೇನು ಅಡೆತಡೆಗಳಿದಾವೆ ಅವುಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ಕೊಂತ ಹೋಗ್ಬೇಕು. ಅದರಲ್ಲೂ ವಿಶೇಷವಾಗಿ ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಫಲವತ್ತತೆ ಬಗ್ಗೆ ಗಮನವಿಟ್ಟು ಕೆಲಸ ಮಾಡ್ತಾ ಇರಬೇಕು. ಈಗ ನಿಮಗಿದು ಹೊಟ್ಟೆ ಹೊಳೆ ಅಥವಾ ಈಗ ಎಗಚಿದು ನಾಲೆ ಹಾದು ಹೋಗಿರೋದ್ರಿಂದ ನಿಮ್ಮ ತೋಟದ ಪಕ್ಕದಲ್ಲಿ ನೀರು ಯಾವಾಗ್ಲೂ ಸಿಗ್ತಾ ಇರತ್ತಂತ ಅನ್ಸುತ್ತೆ. ಮತ್ತೆ ಕೊಳವೆ ಬಾವಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಹೇಗೆ? ಹೌದು, ನಮ್ಗೀಗ 20 ಅಡಿಯಲ್ಲೇ ನೀರಿನ ತೇವಾಂಶದ ಇದು ಇದೆ ಇದೆ. ಈಗ ನಮ್ಗೆ 4 ವರ್ಷದಿಂದ ಈಚೆಗೆ ನೀರಿನ ಸಮಸ್ಯೆ ಬಂದಿಲ್ಲ ನಮ್ಗೆ. 2003ರಲ್ಲಿ ನಮ್ಮಲ್ಲಿ ತೆಂಗೆ ಸುಮಾರು ಹೋಯ್ತು, ಮಾವು ಎಲ್ಲ ಹೋಯ್ತು. ಆದ್ರೆ ಈಗ ನಮ್ಗೆ ಅದೊಂದು ಧೈರ್ಯ ಇದೆ, ಇನ್ನು ನೀರಿನ ಸಮಸ್ಯೆ ಬರಲ್ವೇನೋ ಅಂತ ಅನ್ಕೊಂತಾ ಇದೀವಿ. ಏನಾದ್ರೂ ಒಂದ್ ಸಮಸ್ಯೆ ಕೃಷಿಯಲ್ಲಿ ಬಂದೇ ಬರುತ್ತೆ. ಹಿಂದೆ ವರ್ಷಕ್ಕೊಂದ್ಸಲ ಸಮಸ್ಯೆ ಅಂತಿದ್ರು, ಈಗ ಹಂಗಾಗಿಲ್ಲ. ದಿನ ಬೆಳಗಾದ್ರೆ ಸಮಸ್ಯೆ ಅನ್ನೋದಿದೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಲೇಬೇಕು. ನೀವು ಮನೆಯವರೆಲ್ಲರೂ ದುಡಿತಿದ್ರಿ, ಅದೇ ಒಂದು ದೊಡ್ಡ ಶಕ್ತಿ. ಎಷ್ಟೋ ಕಡೆಗೆ ಜನ ಇದಾರೆ, ಆದ್ರೆ ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡ್ಕೊಂತ ಅವರು ದುಡಿಮೆ ಮಾಡ್ತಾರೆ. ಆದ್ರೆ ಕೃಷಿಯಲ್ಲಿ ದೊಡ್ಡ ಹೊಡೆತ ಅಂತ ಅನ್ಕೊಂಡು ಹೊರೆ ಅಂತ ಅನ್ಕೊಂಡು ಅಸಹಾಯಕರಾಗಿ ಮಾತಾಡೋದಿದೆ. ಕುಟುಂಬದ ಸದಸ್ಯರು ಚೆನ್ನಾಗಿ ದುಡಿಮೆ ಮಾಡಿದ್ರೆ ಆದಷ್ಟು ಖರ್ಚು ವೆಚ್ಚಗಳು ಕಮ್ಮಿ ಆಗ್ತವೆ, ಮತ್ತೆ ಕೆಲಸಗಳು ಉತ್ತಮವಾಗಿ ಸಾಕ್ತವೆ ಅಲ್ವಾ? ಹೌದು, ಈಗ ನಮ್ಮಲ್ಲಿ ನಾವು 3 ಜನ ಅಣ್ಣ ತಮ್ಮಂದಿರು, ನಾವು 3 ಜನನು ಒಂದೇ ತರದ ಕೆಲಸನೆ ಮಾಡ್ಕೊಂಡು ಹೋಗೋದು. ಅವನಿಗೆ ತಿಳಿದಿದ್ದ, ಅವನು ನಮಗ್ ತಿಳಿದಿದ್ದ, ನಮ್ದು ಆ ತರ ಇಲ್ಲ. ಬೆಳಗ್ಗೆ ನಾವ್ ಏನ್ ಮಾಡ್ಬೇಕು ಅಥವಾ ಹಿಂದಿನ ದಿನ ಏನ್ ಮಾಡ್ಬೇಕು ಅಂತ ಅನ್ಕೊಡ್ತೀವಿ, ಅದನ್ನ ಬೆಳಗ್ಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ನಡೀತಾ ಇದೆ. ದಿನ ಬೆಳಗಾದ್ರೆ ಒಬ್ಬರಿಗೆ ಯಾರಾದ್ರೂ ಒಂದು ಆರೋಗ್ಯ ಸಮಸ್ಯೆ ಬರಬಹುದು ಅಥವಾ ಏನಾದ್ರೂ ಹೊರಗಡೆ ಹೋಗ್ಬೋದು, ಅಂತ ದಿನ ನಮ್ಗಳಿಗೆ ಒಂದ್ ಸ್ವಲ್ಪ ಕೆಲಸದ ಹೊರೆ ಜಾಸ್ತಿ ಆಗ್ಬೋದು. ಆದಷ್ಟು ನಾವು ಪ್ಲಾನ್ ಮಾಡ್ಕೊಂಡೆ ಕೆಲಸ ಮಾಡ್ಕೊಂತೀವಿ, ನಡೀತಾ ಇದೆ. ಇವಾಗ ಹೇಳ್ತಾ ಇದ್ರಿ ತೆಂಗಿನ ಕಾಯಿಗಳನ್ನ ಶೇಖರಣೆ ಮಾಡಿ ಕೊಬ್ಬರಿ ಮಾಡಿಕೊಳ್ಳುವ ಶೆಡ್ಗಳನ್ನ ಮಾಡ್ಕೊಂಡಿದಿರಲ್ಲ, ನೀಲಗಿರಿ ಪೋಲ್ಸು, ನೀಲಗಿರಿ ಕಟ್ಟಿಗೆಗಳನ್ನ ಉಪಯೋಗಿಸಿಕೊಂಡು ರಚನೆ ಮಾಡಿದೀನಿ ಅಂತ. ನೀವು ನಿಮ್ ತಂದೆ ನಿಮ್ಮ ಅಣ್ಣ ತಮ್ಮಗಳೆಲ್ಲರೂ ಸೇರ್ಕೊಂಡು ಮಾಡಿದಿರಿ ಅಲ್ವಾ? ನೀಲಗಿರಿ ಎಲ್ಲಿ ಬೆಳೆದಿತ್ತು, ಮತ್ತೆ ಹೇಗ್ ಮಾಡಿದ್ರಿ, ಹೇಗೆ ಅದ್ರ ಬಾಳಿಕೆ ಮತ್ತಿತರ ವಿಚಾರಗಳನ್ನ ತಿಳಿಸಿ, ಖರ್ಚು ವೆಚ್ಚ ಮತ್ತು ನೀಲಗಿರಿಯನ್ನ ಯಾಕೆ ಉಪಯೋಗಿಸ್ಕೊಂಡ್ರಿ ಇದನ್ನೆಲ್ಲ? ನೀಲಗಿರಿ ಎಲ್ಲ ನಮ್ಮ ತೋಟದ ಅಂಚಿನಲ್ಲೇ ನಾವು ನೆಟ್ಟಿದ್ದು, ಜೊತೆಗೆ ನಮ್ಮ ಚಿಕ್ಕಪ್ಪ ಅವ್ರ ಹತ್ರನು ಒಂದ್ಸಲ ಇದ್ದಿದ್ದನ್ನ ಮರಗಳನ್ನ ತಗೊಂಡಿದ್ವಿ. ನಾವು ಶೆಡ್ ಮಾಡೋದಕ್ ಪ್ರಾರಂಭ ಮಾಡಿದಾಗ ಅದನ್ನೇ ನಾವು ಹೋಗಿ ಸಾಮಿಲಲ್ಲಿ ನಮಗೆ ಯಾವ್ದು ರೀತಿ ಬೇಕು ಆತರ ಕುಯಿಸ್ಕೊಂಡ್ ಬಂದಿದೀವಿ. ಹಾಗಾಗಿ ನಮಗೆ ಮರದ ಖರ್ಚು ನಮಗೆ ಶೆಡ್ ಮಾಡೋದಕ್ಕೆ ಬಂದಿಲ್ಲ. ನೀಲಗಿರಿದೆ ಪೂರಾ ನಾವು ಏನ್ ಕಂಟಿ ಮತ್ ಕೆಳಗಡೆ ಹಾಸೋದಕ್ಕೂ ಅಷ್ಟೇ. ಇತ್ತೀಚಿನ ವರ್ಷದಲ್ಲಿ ಅಡಿಕೆ ಮರ ಹೋಗ್ತಾ ಇರೋದ್ರಿಂದ ಅದನ್ನ ಹಾಸ್ಕಂತೀವಿ ಅವ್ರದ್ದು. ಹಿಂದೆ ನಾವು ನೀಲಗಿರಿದ ಪೋಲ್ನೇ ನಾವು ಕೆಳಗಡೆ ಹಾಸಿರೋದು. ಕಲ್ಲನ್ನ ತರಿಸಿದ್ವಿ, ಮತ್ತೆ ಮೇಲೆ ಶೀಟ್ ಅನ್ನ ತರಿಸಿದ್ವಿ, ಆರ್ಸ್ಪರ್ ಶೀಟ್ ಅನ್ನ. ಅದಷ್ಟೇ ಖರ್ಚು ಬಂದಿದ್ದು ನಮಗೆ. ಇನ್ನು ಪೂರಾ ಕೆಲಸಗಳನ್ನು ನಾವೇ ಮಾಡ್ಕೊಂಡಿದ್ವಿ. ನಂತರದಿಂದಲ್ಲಿ ಒಂದು ಶೆಡ್ ಮಾಡಿದಾಗ, ಒಂದು 25,000 ಕಾಯಕ ಅಂತ ಒಂದು ಶೆಡ್ ಮಾಡಿದಾಗ, ಅದಕ್ಕೆ ನೀಲಗಿರಿ ಪೋಲನ್ನೇ ಕಡ್ದು ಪೋಲನ್ನೇ ನೆಟ್ಕೊಂಡು ನಾವೇ ಪೋಲಿಂದು ಕಂಟಿಗಳ ತರ ಮಾಡಿ ನಾವೇ ಕೆಲಸ ಮಾಡಿದೀವಿ. ಅದಕ್ಕೆ ಹಾಸಿದ್ದನ್ನು ನೀಲಗಿರಿದ್ನೇ ಹಾಸಿದೀವಿ. ಹಾಗಾಗಿ ಆ ಶೆಡ್ಗೆ ಬರೀ ಮೇಲ್ಗಡೆ ತಗಡ್ ಮಾತ್ರ ಖರ್ಚು ಬಂದಿದ್ದು, ಕೆಲಸ ಎಲ್ಲ ನಾವೇ ಮಾಡ್ಕೊಂಡಿದ್ವಿ. ಹಿಂದೆ ಮಾಡಿರೋ ಈಗಿರೋ ಶೆಡ್ಗಳೆಲ್ಲದೂ ನಮಗೆ ತುಂಬಾ ಕಡಿಮೆ ಖರ್ಚಲ್ಲಾಗಿದೆ. ಈಗ ಕಬ್ಬಿಣದಲ್ಲಿ ಮಾಡ್ತೀವಿ ಅಂತ ಹೋದ್ರೆ ಒಂದೊಂದು ಶೆಡ್ಗೆ ಒಂದೊಂದು 3-4 ಲಕ್ಷ ಖರ್ಚಾಗಬಹುದು. ಒಂದು ಕಬ್ಬಿಣ ಶೆಡ್ ಮಾಡಿಸಿದ್ವಿ, ಓಪನ್ ಶೆಡ್, ಟ್ರಾಕ್ಟರ್ಗಳೆಲ್ಲ ನಿಲ್ಸೋದಕ್ಕೆ. ಅವತ್ತು ನಾವು ಲೆಕ್ಕ ಹಾಕೊಂಡಾಗ ಹೆಚ್ಚು ಕಡಿಮೆ ಈಗಿರೋ ನಮ್ಮ ಕೊಬ್ಬರಿ ಶೆಡ್ಗೆ 25 ಲಕ್ಷ ಖರ್ಚು ಬೀಳುತ್ತೆ ಅಂತ ನಾವು ಒಂದು ಅಂದಾಜು ಮಾಡಿದೀವಿ. ಅದನ್ನ ಬರೀ ಶೀಟ್ಗೆ ಮಾತ್ರ ಖರ್ಚಾಗಿರೋದು, ಇನ್ನು ಉಳಿದಿದ್ದೆಲ್ಲ ನಮ್ಮ ನೀಲಗಿರಿದು ನಾವೇ ಕೆಲಸ ಮಾಡಿರೋದು. ನೀವೇ ಕೆಲಸ ಮಾಡಿದ್ರಿ ಅಂತಂದ್ರೆ ಈಗ ಯಾರು ಕಾರ್ಪೆಂಟರ್ ಅಥವಾ ಬಡಿಗೆಯವ್ರನ್ನ ಅಥವಾ ಇನ್ನೊಬ್ರನ್ನ ಮತ್ತೊಬ್ಬರನ್ನ ಯಾರನ್ನು ಕರ್ಕೊಂಬಲಿಲ್ವಾ? ಪ್ರಾರಂಭದಲ್ಲಿ ಒಂದು ಶೆಡ್ ಮಾಡಿದಾಗ ಕುಯಿಸ್ಕೊಂಡಿರೋ ನೀಲಗಿರಿ ಮರದಕ್ಕೆ ಕಾರ್ಪೆಂಟರ್ ತಗೊಂಡಿದ್ವಿ. ನಂತರ ದಿನಗಳಲ್ಲಿ ನಾವೇ ಅದನ್ನ ಕೂಡ್ಸೋದಕ್ಕೆ ಶುರು ಮಾಡಿದಾಗ ಶೆಡ್ಗಾದ್ರೆ ಏನ್ ತೊಂದರೆ ಇಲ್ವಲ್ಲ ಅನ್ಕೊಂಡು ಆತರ ಮಾಡ್ಕೊಂಡು ಹೋಗಿದ್ವಿ.

ಆಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಕಾತಿ ಚೌಡವ್ವ ಮಂಡಲ್ಲಿ ಒದರೀರಿ ಮಾಯ್ ಕಾತಿ ಚೌಡವ್ವ ಮಂಡಲ್ಲಿ ಒದರೀರಿ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದಾಚೆ ಮಳವಳ್ಳಿ ತೋಪಲ್ಲಿ ಮದ್ದು ಅಲ್ಲೆ ಒದುವರು ಬಾಳೆ ಬಾಗಿದವೋ ಹೂ ಕಂಡು ಮಂಡೆ ಅಲ್ಲೆ ಒದುವರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ